ಆದರೆ ನಾವು ಯೋಚನೆ ಮಾಡಬೇಕಾದ್ದೇನು ಅಂದರೆ, ಹಣ್ಣಾಗುವುದು ಅಂದರೆ ಕಾಯಿಯ ಗುಣ ಬದಲಾವಣೆ ಆಗ್ತಾ ಹೋಗಬೇಕು. ಈ ಬೇಯಿಸುವುದು ಇದೆಯಲ್ಲ, ಹೊಗೆ ಹಾಕಿ ಬೇಯಿಸುವುದು ತಕ್ಷಣಕ್ಕೆ ಹಣ್ಣಾಗೋದು, ಅದು ಬಣ್ಣ ಮಾತ್ರ ಬದಲಾವಣೆ ಆಗ್ತದೆ ಹೊರತು ರುಚಿಯಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ಅಂತ. ಅದು ಹಳದಿ ಆದರೂ ಕೂಡ ಗಟ್ಟಿ ಗಟ್ಟಿಯೇ ಇರ್ತದೆ. ಹೌದು, ಇದು ಎಷ್ಟು ಸಲ ಅನುಭವ ಆಗಿದೆ ಸುರೇಶ್ ಅಣ್ಣ. ಈಗ ಮೊನ್ನೆ ನಾನು ಕಿತ್ತಳೆ ಹಣ್ಣು ತಗೊಂಡು ಹೊರಗಡೆಯಿಂದ ಬಾರಿ ಚಂದ ಇತ್ತು, ಅದರ ಸಿಪ್ಪೆ ಸುಲಿಯುವಾಗ ಒಳಗೆಲ್ಲ ಬಿಳಿ ಬಿಳಿ, ಆ ಸಿಪ್ಪೆ ಅದಿ ಕಂಟಿಕೊಂಡು ಕಾಯಿ ಕಾಯಿ ಹಾಗೆ ಇತ್ತದು. ಪೂರ್ತಿ ಬಲಿಯುವುದಕ್ಕಿಂತ ಮೊದ್ಲೇ ಹಣ್ಣು ಮಾಡ್ಲಿಕ್ಕೆ ಹೋದ್ರೆ ಇದೆಲ್ಲ ಸಮಸ್ಯೆ. ಮಾವಿನ ಹಣ್ಣು ಕೂಡ ಹಾಗೆ, ಅದರ ಏನು ಗೊರಟೆ ಬೆಳೆದಿರುವುದಿಲ್ಲ, ಎಳತ್ತಿರ್ತದೆ, ಒಳಗೆಲ್ಲ ಬಿಳಿ ಬಿಳಿ ಇರ್ತದೆ, ಹುಳಿ ಹುಳಿ. ಮತ್ತೆ ನಾವು ಚಂದ ಹಣ್ಣು ಅಂತ ತಗೊಂಡೋಗುದು ಒಳ್ಳೇದಿರುವುದಿಲ್ಲ ಅದು. ಅದೇ, ಆದ್ರೆ ಅದನ್ನು ಕಂಡು ಹಿಡಿಯುವುದು ಭಾರಿ ಕಷ್ಟದ ವ್ಯವಹಾರ. ಈಗ ಕೆಲವರೆಲ್ಲ ಹೇಳ್ತಾರೆ ಈ ಆಪಲು ಇದಕ್ಕೆಲ್ಲ ಮಾಯಣ ಎಲ್ಲ ಹಾಕಿ ಅದು ಹೊಳಿವಾಗಿ ಮಾಡ್ತಾರೆ. ಅದು ಹೌದು ಕೂಡ, ನಾನು ಒಂದು ಕಡೆ ನೋಡಿದೆ, ಅದನ್ನು ತೆಗೆಯುವಾಗ ಕೆಲವು ಕಡೆ ಮಾಯಣ ಬರ್ತದೆ ಕೂಡ. ಈಗ ಸಾಮಾನ್ಯವಾಗಿ ಯೋಚನೆ ಮಾಡು, ಮಾವಿನ ಹಣ್ಣಿಗೆ ಒಂದು ಸೀಸನ್ ಅಂತ ಇರ್ತದೆ, ಬಾಳೆಕಾಯಿಗೆ ವರ್ಷ ಪೂರ್ತಿ ಸಿಗ್ತದೆ. ಆದರೆ ಈ ಆಪಲ್ ಎನ್ನುವಂಥದ್ದು ಇದೆಯಲ್ಲ, ವರ್ಷದ ಕೆಲವೇ ಕೆಲವು ತಿಂಗಳು ಬೆಳೆಯುವಂಥದ್ದು. ಆದರೆ ನಿಮಗೆ 365 ದಿವಸಕ್ಕೂ ಕೂಡ ಆಪಲ್ ಸಿಗ್ತಾ ಇದೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಸಂರಕ್ಷಣೆ ಮಾಡಿ ಇಟ್ಟಿರ್ತಾರೆ ಅಂತ ಅರ್ಥ. ಸಂರಕ್ಷಣೆ ಮಾಡಿ ಇಡುವುದಂದ್ರೆ ಯಾವಾಗಲೂ ಫ್ರಿಜ್ನ ಒಳಗೆ ಇಡ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಅದಕ್ಕೆ ಅದರ ಹೊರಮೈಯಲ್ಲಿ ಏನು ಮಾಡ್ತಾರೆ, ಒಂದು ರೀತಿಯ ಮೇಣದ ಕೋಟಿಂಗ್ ಮಾಡ್ತಾರೆ. ಇದರಲ್ಲಿ ಮಾಡಿದರೆ 4 ತಿಂಗಳು 6 ತಿಂಗಳು ಅದನ್ನು ಹಾಗೆ ಕಾಣುವ ಹಾಗೆ ಇಟ್ಕೋಬಹುದು ಅಂತ. ಒಳಗೆ ಏನಾಗ್ತದೆ ಅಂತ ಕೇಳಬೇಡ. ಅಲ್ಲ ಶಾಮಣ್ಣ, ಈಗ ಅದನ್ನು ತಗೊಂಡೋಗಿ ಹಾಗೆ ತುಂಡು ಮಾಡಿ ತಿಂದ್ರೆ ಮೇಣ ತಿಂದ ಹಾಗೆ ಆಗ್ತದೆ. ಮೇಣದ ಬತ್ತಿ ಇದೆಯಲ್ಲ, ಅದನ್ನು ನಾವು ತಿಂದ್ರೆ ಹೇಗಾಗ್ತದೆ ಹಾಗಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ತಿನ್ಲಿಕ್ಕೆ ಅಗತ್ಯ ಇಲ್ಲದ ವಸ್ತು ತಿಂದಾಗೆ ಆಯ್ತು. ಹೌದು, ಕೆಲವು ಸಲ ಅದು ವಿಷಕಾರಿಯಾಗಿದೆ. ಅಂದ್ರೆ ಕೆಲವು ಸಾರಿ ಸಿಪ್ಪೆಯನ್ನ ತೆಗೆದು ತಿಂದ್ರೆ ಒಳ್ಳೇದು ಅಂತ, ಬಾಳೆಹಣ್ಣು ಸಿಪ್ಪೆ ತೆಗೆದೇ ತಿನ್ನುದು. ಹೌದು, ಆದ್ರೆ ಆಪಲ್ ಅಲ್ಲಿ ಕೂಡ ಸಿಪ್ಪೆಯ ಜೊತೆಗೆ ಈ ಮೇಣವು ಕೂಡ ಹೋಗ್ತದೆ. ಮೊದ್ಲೆಲ್ಲ ಹೇಳ್ತಾ ಇದ್ರು ಸಿಪ್ಪೆಯಲ್ಲಿ ಸತ್ವ ಉಂಟು ತಿನ್ನಿ ಅಂತ, ಈಗ ಸ್ವಲ್ಪ ಬದಲು ಮಾಡ್ಬೇಕಾಗಿದೆ. ಹೌದು, ಅಲ್ಲ ಈಗ ಮತ್ತೆ ಇನ್ನು ಪರೀಕ್ಷೆ ಎಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಹೌದು, PSLC ಪರೀಕ್ಷೆ ಎಲ್ಲ ಬರ್ತಾ ಉಂಟಲ್ಲ. ಹೌದು, ಮಕ್ಕಳಿಗೂ ಕೂಡ ಸ್ವಲ್ಪ ಟೆನ್ಷನ್ ಗಿಂಚನ ಉಂಟು. ಆದ್ರಿಂದ ಈಗ ಒಂದು ವಿಷಯ, ಈ ದಿವಸಗಳಲ್ಲೆಲ್ಲ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಜನರಿಗೆ ಮೊದಲೇ ಇಲ್ಲಿ ಬಿಸಿ, ಮತ್ತೆ ತಲೆಯಲ್ಲಿ ಕೂಡ ಬಿಸಿ. ಹೌದು, ಅದ ಕೊರೋನಾ ಒಂದು ಹೋಯ್ತು ಅಂತ ಹೇಳುವಾಗ ಇನ್ನು ಬೇರೆ ಬೇರೆ ತರದ ಬಿಸಿಗಳು. ಈಗ ಎಂತದೋ ಯುದ್ಧ ಎಲ್ಲ ಆಗಿ ಅದೊಂದು ಬಿಸಿ ಬೇರೆ. ಎಲ್ಲ ಕಡೆ ಬಿಸಿ ಬಿಸಿ. ಆ ಬಿಸಿಯಿಂದ ಈಗ ನಮಗೆ ಏನೋ ಹೇಳ್ತಾರಪ್ಪ, ತೈಲ ಬೆಲೆ ಏರ್ತದೆ ಅಂತ. ಅದಕ್ಕೆ ಹೇಳುದು, ಹೆಚ್ಚು ಮಂಡೆ ಬೆಚ್ಚ ಮಾಡುದು ಬೇಡ, ತಂಪಾಗಿ ಬಚಂಗಾಯಿಯ ಜ್ಯೂಸ್ ಮಾಡ್ತಾಳೆ ಇವತ್ತು. ಅದು ಸರಿ ಆಯ್ತು, ಅದು ನನಗೆ ಹೊಟ್ಟೆಗೆ ತಂಪಾಯ್ತು, ತಲೆ ಇಲ್ಲದು. ಈಗ ತೈಲ ಬೆಲೆ ಏರಿಕೆ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಅಂದ್ರೆ ತೈಲ ಬೆಲೆ ಅಂದ್ರೆ ಪ್ರತಿ ದೇಶವನ್ನು ತಗೊಂಡ್ರೂ ಕೂಡ ಎಲ್ಲವೂ ಅವರಿಗೆ ಬೇಕಾದ ವಸ್ತುವನ್ನೆಲ್ಲವೂ ಕೂಡ ಅವರವರೇ ಉತ್ಪಾದನೆ ಮಾಡುವುದಿಲ್ಲ, ಬೇರೆ ದೇಶವನ್ನು ಅವಲಂಬಿಸಿರಬೇಕಾಗ್ತದೆ. ಈಗ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡುದಿದ್ರೂ ಕೂಡ ಏನು ಮಧ್ಯ ಪ್ರಾಚ್ಯ ದೇಶಗಳು ಅಂತ ಹೇಳ್ತೀವಲ್ಲ, ಈಗ UAE ಆಗ್ಬೋದು ಅಥವಾ ಅರಬ್ ಕಂಟ್ರೀಸ್ ಅಂತ ಹೇಳುವಂಥದ್ದು, ಅಲ್ಲಿ ಮತ್ತೆ ರಷ್ಯಾದಲ್ಲಿಯೂ ಕೂಡ ತೈಲದ ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹದ್ದು ಇಂಥ ದೇಶಗಳು. ಈಗ ಒಂದು ಲೆಕ್ಕಾಚಾರದ ಪ್ರಕಾರ ರಷ್ಯಾದಿಂದ ಯುರೋಪಿಯನ್ ದೇಶಗಳಿಗೆ ಸುಮಾರು 65% ತೈಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ಹಾಗಾಗಿ ಪರಸ್ಪರ ಅವಲಂಬನೆ ಬಹಳ ಮುಖ್ಯವಾಗ್ತದೆ. ಎಲ್ಲಿ ಯುದ್ಧ ನಡೀತಾ ಇದೆಯೋ, ಈಗ ಯುಕ್ರೇನ್ ಮತ್ತು ಇದರ ರಷ್ಯಾದ ನಡುವೆ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ತೈಲ ಮಾರುಕಟ್ಟೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡುವಂತಹದ್ದೆಲ್ಲ ನಿಂತು ಹೋಗ್ತದೆ, ಅವಾಗ ತೈಲ ಬೆಲೆ ಜಾಸ್ತಿ ಆಗಿ ಆಗ್ತದೆ. ಇನ್ನೊಂದು ವಿಷಯ ಶ್ಯಾಮಣ್ಣ, ಈಗ ತೈಲಕ್ಕೆ ಪರ್ಯಾಯವಾಗಿ ನಾವು ಬೇರೆ ಒಂದು ಏನಾದ್ರೂ ಕಂಡು ಹಿಡಿಬೇಕು ಅಂತ ಇದೆಯಲ್ಲ, ಅದಕ್ಕಾಗಿ ಈಗ ಏನು ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಬಂದಿವೆ ಅಲ್ವಾ ಸುರೇಶ್ ಅಣ್ಣ. ಅದಕ್ಕೆ ಯಕ್ಷಗಾನದಲ್ಲಿ ಅರ್ಥ ಮಾಡುವ ಅರ್ಥ ಹೇಳುವವರು ಹೇಳ್ತಾರೆ ನೋಡು, ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ. ಹಾಗೆ ಈಗ ಯುದ್ಧ ಪ್ರಾರಂಭ ಆಗಿದೆ ಅಂತೇಳಿ ಈಗ ತೈಲಕ್ಕೆ ಪರ್ಯಾಯ ಯಾವುದು ಅಂತ ಹುಡುಕಿದ್ರೆ ಆಗುದಿಲ್ಲ, ತುಂಬಾ ದೂರಾಲೋಚನೆ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತದೆ ಅಂತ. ಹೌದು, ಈಗೇನಂದ್ರೆ ಸ್ವಲ್ಪ ದಿವಸಗಳಿಂದ ಅಂದ್ರೆ ಒಂದು 2-3-4-5 ವರ್ಷಗಳಿಂದ ಸ್ವಲ್ಪ ಮಟ್ಟಿಗೆ ಇದೀಗ ಚರ್ಚೆಗೆ ಬರ್ತಾ ಇರುವ ವಿಷಯ. ನಾನೀಗ ಪೇಟೆಯಲ್ಲೆಲ್ಲ ನೋಡಿದ್ದೇನೆ, ರಿಕ್ಷಾಗಳೆಲ್ಲ ಇದ್ದಾವಲ್ಲ, ಸ್ಕೂಟರ್ಗಳಿದ್ದಾವೆ, ಅದೆಲ್ಲ ಈ ಹಸಿರು ಬಣ್ಣದ ಬೋರ್ಡ್ ಅಲ್ಲಿ ಇದಾವೆ. ಓಹೋ. ನಾನು ಕೆಲವು ಇದು ಎಂತ ಅಂತ ಒಬ್ಬರ ಹತ್ರ ಕೇಳಿದೆ, ಅದು ಇಲೆಕ್ಟ್ರಿಕ್, ಅದೇನು ಪರಿಸರಕ್ಕೆ ಹೆಚ್ಚು ತೊಂದರೆ ಇಲ್ಲ ಅಂತ ಅದಕ್ಕೆ ಇದು ಹಾಕಿದ್ದು. ಅದು ಶಬ್ದವೇ ಕೇಳುದಿಲ್ಲ ಜಾಸ್ತಿ, ಗೊತ್ತೇ ಆಗುದಿಲ್ಲ ಈಗ. ರತ್ನಕರ ಯೋಚನೆ ಏನು ಅಂದ್ರೆ, ನಡ್ಕೊಂಡು ಹೋಗುವಾಗ ಶಬ್ದ ಮಾಡ್ತಾ ಇರಬೇಕು ಅಂತ. ಈಗ ಶಬ್ದ ಮಾಡ್ತಾ ಇರುವ ವಾಹನಗಳು ಬರುವಾಗಲೇ ನಮಗೆ ನಮ್ಮನ್ನು ನೂಕಿ ಹಾಕಿ ಹೋಗ್ತವೆ, ಇನ್ನು ಮತ್ತೆ ಶಬ್ದ ಇಲ್ಲದೆ ಹಿಂದಿಂದ ಬಂದಿದ್ರೆ ಹೇಗೆ ಗೊತ್ತಾಗುದು ಹೇಳಿ. ರತ್ನಕರ ತಲೆ ಬಿಸಿ ವಾಹನಕ್ಕೆ ಅಲ್ಲ, ಪೆಟ್ರೋಲ್ ಅಥವಾ ನಡ್ಕೊಂಡು ಹೋಗುದು ಹೇಗೆ ಅದು ಸರಿ ಅಲ್ಲ. ಈಗ ಪರಿಸರ ಮಾಲಿನ್ಯ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಇದರಿಂದ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹೌದು. ಈಗ ಇಂಥದ್ದೇ ಎಲ್ಲರೂ ಕೂಡ ಉಪಯೋಗಿಸಿದ್ರು ಒಂದು ಸ್ವಲ್ಪ ಮಟ್ಟಿಗೆ ಇದು ಕಡಿಮೆ ಆಗ್ತದೆ. ಈಗ ನಾವೆಲ್ಲ ಎಷ್ಟೋ ಸಾರಿ ಮಾತನಾಡುವಾಗ ಹೇಳ್ತಾ ಇರ್ತೀವಲ್ಲ, ಬರಿದಾಗುವ ಇಂಧನ ಮೂಲಗಳು ಅಂತಿರ್ತದಲ್ಲ, ಈಗ ಪೆಟ್ರೋಲ್ ಉತ್ಪನ್ನ ಇವತ್ತಲ್ಲ ನಾಳೆ ಅದು ಖಾಲಿ ಆಗಿಯೇ ಆಗ್ತದೆ. ನಾವು ಪೆಟ್ರೋಲಿಗೆಲ್ಲ ಯುದ್ಧ ಆಗಬಹುದು, ಮತ್ತೊಂದಾಗಬಹುದು, ಆದರೆ ಅದು ವಿಷಯ ಅಲ್ಲ. ಪೆಟ್ರೋಲ್ ಎಷ್ಟಿದೆ ಭೂಮಿಯ ಅಡಿಯಲ್ಲಿ ಅನ್ನೋದು ಮುಖ್ಯ. ಹೌದು. ಇದಕ್ಕೆ ಪರ್ಯಾಯವಾಗಿ ಯಾವುದು ನಮಗೆ ನಾವು ಶಾಶ್ವತ ಅಂತ ತಿಳ್ಕೊಂಡಿರುವಂತಹದ್ದು ಸೌರ ವಿದ್ಯುತ್, ಅದನ್ನ ಬಳಕೆ ಮಾಡಿಕೊಂಡು ಹೇಗೆ ಯಾವ ರೀತಿಯಲ್ಲೆಲ್ಲ ಬಳಕೆ ಮಾಡಬಹುದು ಅಂತ ನಾವು ಯೋಚನೆ ಮಾಡಬೇಕಷ್ಟೇ. ಈಗ ಸೌರ ವಿದ್ಯುತ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ದೊಡ್ಡ ಎಂತದ್ದು ಫಲಕ ಬೇಕು ಅಂತ ಹೇಳ್ತಾರಪ್ಪ. ಈ ಸೌರ ಫಲಕ ಎಲ್ಲ ಅಷ್ಟು ದೊಡ್ಡದೆಲ್ಲ ನಮ್ಗೆ ಈ ಚಿಕ್ಕ ಚಿಕ್ಕ ಈ ಮೆಷಿನ್ಗಳಿಗೆ ಅದೆಲ್ಲ ಇಡ್ಲಿಕ್ಕೆ ಆಗುವಂತದ. ಅಂದ್ರೆ ಈಗ ಸೌರ ಫಲಕ ಅಂದ್ರೆ ಈ ಬಯಲು ಪ್ರದೇಶಗಳಲ್ಲಿ, ಈಗ ನಮ್ಮ ದಕ್ಷಿಣ ಕರಾವಳಿ ಜಿಲ್ಲೆಯನ್ನು ಬಿಟ್ಟು ಬೇರೆ ಈಗ ತುಮಕೂರು ಆಗ್ಬೋದು ಅಥವಾ ಚಿತ್ರದುರ್ಗ ಆಗ್ಬೋದು, ಇಂಥ ಹೆಚ್ಚು ಬಿಸಿಲು ಬರುವಂತಹ ಪ್ರದೇಶಗಳಲ್ಲಿ, ಹಸಿರು ಕಡಿಮೆ ಇರುವಂತಹ ಪ್ರದೇಶ ಇರ್ತದಲ್ಲ, ಅಲ್ಲೆಲ್ಲ ಸೋಲಾರ್ ಗ್ರಾಮ್ ಅಂತಲೇ ಮಾಡಿದ್ದಾರೆ. ಅಂದ್ರೆ ತುಂಬಾ ವಿಸ್ತಾರವಾಗಿ ಎಕರೆಗಟ್ಟಲೆ ಪ್ರದೇಶದಲ್ಲಿ ಈ ಸೌರ ಫಲಕವನ್ನು ಹಾಕಿರುವಂತಹದ್ದು. ಇಲ್ಲಿ ಉತ್ಪಾದನೆಯಾದ ವಿದ್ಯುತ್ ಅನ್ನ ನ್ಯಾಷನಲ್ ಗ್ರಿಡ್ ಅಂತ ಇದೆಯಲ್ಲ, ರಾಷ್ಟ್ರೀಯ ಒಂದು ಜಾಲ ಅಂತರ್ಜಾಲ ಇರ್ತದೆ, ಅದರಲ್ಲಿ ಅದರ ಮೂಲಕ ವಿದ್ಯುತ್ ಅನ್ನ ಕಳುಹಿಸುವಂತಹದ್ದು. ಈಗಾಗಲೇ ಲೈನ್ಗಳು ಇರ್ತವಲ್ಲ, ಮನೆ ಮನೆಗೂ ಕೂಡ ಅದರಿಂದ ಸಂಪರ್ಕ ಪಡಿಬಹುದು ಅಂತ, ವಿದ್ಯುತ್ ಅನ್ನ ಪಡೆಯುವುದಕ್ಕೆ ಅವಕಾಶ ಆಗ್ತದೆ. ಇನ್ನೊಂದು ಹಾಗಿದ್ರೆ ಶಾಮಣ್ಣ, ಈಗ ಮಳೆಗಾಲದಲ್ಲಿ ಎಲ್ಲ ಎಂತ ಮಾಡುದು ಕರಾವಳಿಯಲ್ಲಿ ಮಳೆಗಾಲದಲ್ಲಿ? ಹೌದು, ಸೌರ ವಿದ್ಯುತ್ ಹೇಗೆ ಸಿಗುವುದದು? ಅದನ್ನೇ ಹೇಳುದು, ನಿಮ್ಮ ಬೇಡಿಕೆಯ ವಿದ್ಯುತ್ ಇಲ್ಲೇ ಉತ್ಪಾದನೆ ಆಗಬೇಕಾಗಿಲ್ಲ, ಬೇರೆ ಕಡೆಯಿಂದ ವಿದ್ಯುತ್ ಉತ್ಪಾದನೆ ಮಾಡಿ ರಾಷ್ಟ್ರೀಯ ಜಾಲದಲ್ಲಿ ಅದನ್ನ ಸಂಪರ್ಕ ಕೊಡ್ತಾರೆ ಅದಕ್ಕೆ, ಸೊ ಅಲ್ಲಿಂದ ನಾವು ಪಡಿಬಹುದು ಅಂತ ಹೇಳಿದ್ರೆ. ನಮ್ಮಲ್ಲಿ ಮಳೆಗಾಲ ಇದೆಲ್ಲ ಇರುವಾಗ ಇಡೀ ದೇಶದಲ್ಲಿ ಇರುವುದಿಲ್ಲ ಅಂತ ಅಲ್ಲ, ಅದೆಲ್ಲ ವಿಷಯ ಒಂದು ಲೆಕ್ಕದಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಆಗಬೇಕು, ಆಗ ಮಾತ್ರ ಇದು ಸಫಲ ಆಗುವಂತ. ಅದೆಲ್ಲ ವಿಷಯ ಬಿಡಿ, ಈಗ ಮುಖ್ಯ ವಿಷಯಕ್ಕೆ ಬರುವ. ಏನಂತ ಹೇಳಿದ್ರೆ ಶಿವರಾತ್ರಿ ಒಂದನೇ ತಾರೀಕು ಆಯ್ತಲ್ಲ, ನಿನ್ನೆ ಶಿವರಾತ್ರಿಗೆ ಏನಾದ್ರೂ ಮಾಡಿದ್ದು ಉಳಿದಿದ್ದೀವಿ. ಅದಕ್ಕೆ ನಾನು ಹೇಳಿದ್ದು ಶಿವರಾತ್ರಿ ಗಮ್ಮತ್ ಇತ್ತ, ಅದು ಮೊದಲು ಕೇಳಲಿಕ್ಕೆ ಹೋಯ್ತು, ಈ ಬಚ್ಚಂಗಾಯಿಯಿಂದಾಗಿ ಅದು ತಪ್ಪಿ. ಅಲ್ಲ, ನೀವೀಗ ಶಿವರಾತ್ರಿ ಗಮ್ಮತ ಅಂತ ಕೇಳುದು ತಪ್ಪಲ್ವಾ ಶಾಮಣ್ಣ? ಯಾಕೆಂದ್ರೆ ಜಾಗರಣೆ, ಊಟ ಇಲ್ಲ, ಉಪವಾಸ. ನೀವು ಗಮ್ಮತ ಅಂತ ಯುಗಾದಿಗೆ ಕೇಳಿದಾಗೆ ಕೇಳಿದ್ರೆ ಹೇಗೆ? ರಾತ್ರಿ ಜಾಗರಣೆ ಮಾಡಿದ್ರೆ, ಆದ್ರೆ ಬೆಳಿಗ್ಗೆ ಜಾಗರಣೆ ಮಾಡ್ಬೇಕು ಅಂತ ಇಲ್ಲ, ಅಥವಾ ಅದರ ಮೊದಲು ಮಾಡ್ಬೇಕು ಅಂತ ಇಲ್ಲ. ಸಾಮಾನ್ಯವಾಗಿ ಉಪವಾಸ ಮಾಡುವವರು ಎಲ್ಲರೂ ಅಂತ ಹೇಳುವುದಿಲ್ಲ. ಉಪವಾಸ ಅಂದ್ರೆ ಹೇಗೆ? ಅನ್ನ ಊಟ ಮಾಡುದಿಲ್ಲ ಅಷ್ಟೇ. ಅದೇ ಒಂದು ಅನುಕೂಲ ಶಾಸ್ತ್ರ, ಅನುಕೂಲ ಶಾಸ್ತ್ರ. ಹೌದು, ಆಚೆಯ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಂತೆ ಉಪ್ಪಿಟ್ಟ ಅವಲಕ್ಕೆ ಪಾಯಸ. ಸ್ವಲ್ಪ ಏನೋ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದು. ಅದೇ, ಹಾಗೆ ಏನಾದ್ರೂ ವಿಸ್ತಾರವಾಗಿ ಸಿಗುವಂತದ್ದು ನಮಗುಂಟ? ಆದ್ರೆ ಶಿವರಾತ್ರಿಯ ಸಂದೇಶ ಏನು ಗೊತ್ತಾ? ರಾತ್ರಿ ಇಡೀ ಜಾಗರಣೆ ಮಾಡಬೇಕು, ಶಿವನ ಭಕ್ತಿಯಲ್ಲಿ ನಾವು ಕಳಿಬೇಕು ಅಂತ. ಆದ್ರೆ ಅದರಲ್ಲೂ ಕೂಡ ಆರೋಗ್ಯದ ಬಗ್ಗೆ ಒಂದು ಮಹತ್ವ ಇದೆ ಶಾಮಣ್ಣ. ಏನದು ಅಂದ್ರೆ, ದಿನಾ ನಾವು ತಿಂತಾ ಇರ್ತೇವೆ, ನಮ್ಮ ದೇಹ ಕೂಡ ಒಂದು ಮೆಷಿನ್ ಅಲ್ವಾ? ಓ, ಹಾಗೆ ಉಪವಾಸ ಮಾಡೋದು. ಒಂದು ರೆಸ್ಟ್ ಬೇಕು. ಒಂದು ದಿನ ಆದ್ರೂ, ತಿಂಗಳಲ್ಲಿ ಒಂದು ದಿನ ನಾವು ಸ್ವಲ್ಪ ಆಹಾರ ಕಡಿಮೆ ಮಾಡಿದ್ರೆ ಜೀರ್ಣಕ್ರಿಯೆ ಸರಿಯಾಗ್ತದೆ. ಅದೇ ನಮ್ಮ ಒಬ್ಬರು ಆಯುರ್ವೇದ ಡಾಕ್ಟರ್, ಲಂಘನಂ ಪರಮ ಔಷಧಂ. ಲಂಘನ ಅಂದ್ರೆ ಹಾರುದು ಅಂದ್ರೆ ಒಂದು ಸಲ ಊಟ ಇಲ್ಲದೆ ಮಾಡುವುದು ಅಂತ. ಓ, ಹಾಗೆ. ಊಟ ಇದ್ದದಕ್ಕೆ ಊಟ ಮಾಡಿದೆ, ಮತ್ತೆ ಇಲ್ಲಿ ಹಾರ್ತಾ ಹೋಗುದು ಅಂತಲ್ಲ. ಆದ್ರಿಂದ ಈ ತರ ಊಟ ಮಾಡ್ತಾ ಇರುವಾಗ ಒಂದು ದಿವಸ ಅದನ್ನು ಹಾರಿಸುವುದು, ಸ್ಕಿಪ್ ಮಾಡುದು, ಸ್ಕಿಪ್, ಅದು ಒಳ್ಳೇದು ಅಂತ. ಈಗ ಹೇಗಿದ್ರು ಬಚ್ಚಂಗಾಯಿಯ ಮತ್ತೇನೊಂದು ವಿಷಯ ಉಂಟಲ್ಲ, ಮೂರನೇ ತಾರೀಕಿಗೆ ಎಂದೊಂದು ವಿಶ್ವ ವನ್ಯಜೀವಿ ದಿನ ಅಂತಲೇನು ಬರ್ತದಂತಲ್ಲ. ಅಂದರೆ ಸಾಮಾನ್ಯವಾಗಿ ವನ್ಯಜೀವಿಗಳ ಬಗ್ಗೆ ನಾವು ಯಾವಾಗಲೂ ಮಾತನಾಡ್ತಾ ಇರ್ತೀವಿ, ಕಾಡು ಪ್ರಾಣಿಗಳು ಕೃಷಿಗೆ ಬಂದು ಹಾನಿ ಮಾಡ್ತಾ ಇವೆ ಹಾಗೆ ಹೀಗೆ ಅಂತೇಳಿ. ಆದರೆ ಅವುಗಳಿಗೂ ಕೂಡ ಆಹಾರ ಬೇಕು. ಒಬ್ಬರು ರೈತರು ಹೇಳ್ತಾ ಇದ್ರು ಮೊನ್ನೆ, ನಾವು ತಿನ್ನುವುದಕ್ಕೆ ನಮಗೆ ಬೇರೆ ಬೇರೆ ರೀತಿಯ ಆಹಾರ ಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತೀವಿ. ಆದರೆ ಕಾಡು ಪ್ರಾಣಿಗಳಿಗೆ ತಿನ್ನುವುದಕ್ಕೆ ಏನೂ ಇರಬಾರ್ದಾ? ಹಾಗಾಗಿ ಅವು ನಾಡಿಗೆ ಬರ್ತವೆ ಅಂತ. ಕಾಡಿನಲ್ಲಿ ಏನು ತಿನ್ನುವುದಕ್ಕೆ ಇಲ್ಲ, ಹಾಗಾಗಿ ನಾಡಿಗೆ ಬರ್ತವೆ ಅಂತ. ಅದನ್ನು ಅರ್ಥ ಮಾಡಿಕೊಂಡ್ರೆ ಆ ಒಂದು ಸಮತೋಲನವನ್ನ ನಾವು ಕಾಪಾಡಿಕೊಳ್ಳೋ. ಅಂದ್ರೆ ನಮ್ಮ ಕಣ್ಣು ಎದುರಿರುವಂತಹ ಎಲ್ಲ ವಸ್ತುಗಳು ಕೂಡ ನಮಗೋಸ್ಕರ ಅಂತ ಇಟ್ಟಿದ್ದಲ್ಲ ಪ್ರಪಂಚದಲ್ಲಿ, ಅವುಗಳಿಗೂ ಕೂಡ ಒಂದು ಪಾಲು ಇರ್ತದೆ ಅಂತ. ಅದೇ ಈಗ ಕೃಷಿಕರೆಲ್ಲ ತುಂಬಾ ಹೇಳ್ತಾ ಇರ್ತಾರೆ, ಮಾಂಗಗಳು ಬಂದು ಅದು ತಿಂತದೆ, ಹಂದಿ ಬಂದು ತಿಂತದೆ, ನವಿಲು ಬರ್ತದೆ, ಹೆಗ್ಗಣ ಬರ್ತದೆ ಅಂತೆಲ್ಲ. ಯಾಕೆ ಉಳಿಸುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಸಿಗುವುದಿಲ್ಲ, ಅದಕ್ಕೆ ಇಲ್ಲಿ ತಿಂತವೆ. ಎಲ್ಲಿದ್ದಾದ್ರೂ ತಿನ್ಬೇಕಲ್ಲ, ಬದುಕಬೇಕಲ್ಲ. ಈಗ ತಿನ್ನುವ ಸುದ್ದಿ ಹೇಗೂ ಬಂತು, ಸುರೇಶಣ್ಣನಿಗೆ ಆಗ್ಲೇ ತಲೆ ಬಿಸಿಯಾಗಿದೆ. ಈಗ ಸ್ವಲ್ಪ ತಂಪು ಮಾಡುವ, ದೇಹಕ್ಕೂ ತಂಪು ಮನಸ್ಸಿಗೂ ತಂಪು, ನಾನು ಬಚ್ಚಂಗಾಯಿಯ ಜ್ಯೂಸ್ ತರ್ತೇನೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಅತ್ತೆ ನಿಧಾನವಾಗ್ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಮಿತ್ರರೇ, ಈಗ ಎಂಸಿಎಸ್ ಬ್ಯಾಂಕ್ ಮೂಡುಬಿದ್ರೆ ಇಲ್ಲಿನ ಕಾರ್ಯಚಟುವಟಿಕೆಗಳ ಕುರಿತು ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಬಾಹುಬಲಿ ಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಬಾಹುಬಲಿ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ. ಕರಾವಳಿ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಸಿಎಸ್ ಬ್ಯಾಂಕ್ ಮೂಡುಬಿದ್ರೆ ಇದು ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿಕೊಂಡು ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ. ಇದರ ಒಂದು ಹಿನ್ನೆಲೆ ಹಾಗೂ ಇಲ್ಲಿಯ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ತನ್ನ ಕೊಡುಗೆಯನ್ನು ನೀಡಿದೆ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಸಹಕಾರಿ ಕ್ಷೇತ್ರದ ಕೊಡುಗೆ ಬಹಳ ಅಪಾರವಾದದ್ದು. ದೇಶದ GDPಯಲ್ಲಿ ಸಹಕಾರಿ ಕ್ಷೇತ್ರ ಮತ್ತು ರೈತರ ಕೊಡುಗೆ ಗಣನೀಯವಾದದ್ದು. 1915-16 ಸಾಲಿನಲ್ಲಿ, ಅಂದರೆ 100 ವರ್ಷಗಳ ಹಿಂದೆ, ಮೂಡಬಿದರಿ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಸ್ಥಾಪನೆ ಆಯಿತು. ಆವಾಗ ಮೂಡಬಿದರೆಯಲ್ಲಿ ಯಾವುದೇ ಸಹಕಾರಿ ಸಂಘಗಳಿರಲಿಲ್ಲ, ಯಾವುದೇ ಬ್ಯಾಂಕ್ಗಳು ಇಲ್ಲ. ಈ ಸಂದರ್ಭದಲ್ಲಿ ಮೂಡಬಿದರೆಯ ಹಿರಿಯ ಗಣ್ಯರು ಇಲ್ಲಿ ಒಂದು ಸಹಕಾರಿ ಬ್ಯಾಂಕ್ ಅನ್ನು ಸ್ಥಾಪಿಸಿ ಈ ಭಾಗದ ಜನರಿಗೆ ಅಗತ್ಯ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸಬೇಕೆಂಬ ಉದ್ದೇಶವನ್ನು ಹೊಂದಿ ಪೊನ್ನೆಚ್ಚಾರು ಶ್ರೀ ವೆಂಕಟೇಶ್ ಭಟ್, ಕರಿಂಜೆ ಶ್ಯಾಮರಾವ್, ಡಾಕ್ಟರ್ ರಾಮರಾವ್ ಮೊದಲಾದ 27 ಸದಸ್ಯರನ್ನು ಒಟ್ಟುಗೂಡಿ ₹135 ಪಾಲು ಬಂಡವಾಳದೊಂದಿಗೆ ಈ ಸಂಸ್ಥೆ ಪ್ರಾರಂಭವಾಗಿರುತ್ತದೆ. ಈ ಬ್ಯಾಂಕಿನ ಅಧ್ಯಕ್ಷರಾಗಿ ದಿವಂಗತ ಬಿ ವೆಂಕಟೇಶ್ ಭಟ್, ದಿವಂಗತ ರಾಮರಾವ್, ಡಾಕ್ಟರ್ ವೈ ಉಮಾನಾಥ್ ರಾವ್, ಬಿ ಕೆ ಧರ್ಮಪಾಲ ಶೆಟ್ಟಿ, ಕೇಶವ ಪೈ, ಡಾಕ್ಟರ್ ಪಾಂಡುರಂಗ ಮಲ್ಯ, ಎಂ ಗಣೇಶ್ ನಾಯ್ಕ, ಕಳೆದ 27 ವರ್ಷಗಳಿಂದ ಸಿ ಕೆ ಅಮರನಾಥ್ ಶೆಟ್ಟಿ ಅವರು ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹಾಗೆಯೇ ಕಾರ್ಯದರ್ಶಿಯಾಗಿ ಎಂ ಕಾಳಿಂಗ್ ಪೈ, ದಯಾನಂದ ರಾವ್, ಚಂದ್ರಶೇಖರ್ ಎಂ, ಈಗ ಧರಣೇಂದ್ರ ಜೈನ್ ಸೇವೆ ಸಲ್ಲಿಸುತ್ತಿದ್ದಾರೆ. 23 ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 2011 ಕಲ್ಪವೃಕ್ಷ ಎಂಬ ನೂತನ ಕಟ್ಟಡವನ್ನು ನಿರ್ಮಿಸಿದ್ದೇವೆ. 25,000 ಚದರ ಅಡಿ ವಿಸ್ತೀರ್ಣದಲ್ಲಿ 4 ಅಂತಸ್ತುಗಳನ್ನು ಈ ಕಟ್ಟಡ ಹೊಂದಿದೆ. 2016 ಅರ್ಥಪೂರ್ಣವಾಗಿ ಶತಮಾನೋತ್ಸವವನ್ನು ಆಚರಣೆ ಮಾಡಿರುತ್ತೇವೆ. ಈಗ ಶತಮಾನೋತ್ಸವ ಕಂಡಿರುವಂತಹ ಒಂದು ಈ ಒಂದು ಸಂಸ್ಥೆ 106 ವರ್ಷಗಳನ್ನ ಪೂರೈಸಿದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಲಿಸಿ ನೋಡಿದರೆ ಯಾವ ರೀತಿ ಈ ಸಹಕಾರ ಬ್ಯಾಂಕ್ಗಳು ಭಿನ್ನವಾಗಿ ಕೆಲಸ ಮಾಡ್ತಾ ಇದ್ವಿ, ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇವೆ? ಮೂಡಬಿದ್ರಿ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ 2015-16 135 ಪಾಳು ಬಾಂಡ್ ಒಟ್ಟು ರೂಪಾಯಿ 135. 2020-21 ನಮ್ಮ ಪಾಲು ಬಂಡವಾಳ 17 ಕೋಟಿ. ನಮ್ಮ ಸದಸ್ಯರ ಸಂಖ್ಯೆ ಇವತ್ತು 15,000 ಹೆಚ್ಚು ಮಿಕ್ಕಿದೆ. ನಮ್ಮ ಇತಿಹಾಸದಲ್ಲಿ ಪ್ರಥಮ ಸಾರಿಗೆ ನಾವು 11 ಕೋಟಿ ಲಾಭವನ್ನು ಗಳಿಸಿದ್ದೇವೆ. ಕಳೆದ ಸುಮಾರು 20 ವರ್ಷಗಳಿಂದ ಶೇಕಡ 25% ಅಷ್ಟು ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಈ ವರ್ಷ ಅಂದ್ರೆ 2020-21 ನಮ್ಮ ಠೇವಣಿ 50 ಕೋಟಿ ಹೆಚ್ಚಾಗಿದೆ. ಸುಮಾರು 400 ಕೋಟಿಯಷ್ಟು ಠೇವಣಿ ನಮ್ಮ ಬ್ಯಾಂಕಿನಲ್ಲಿ ಇದೆ. ಅಷ್ಟೇ ಸುಮಾರು 380 ಕೋಟಿಗಷ್ಟು ನಾವು ಸಾಲವನ್ನು ಸಹ ಕೊಟ್ಟಿದ್ದೇವೆ. ಸಾಲ ವಸೂಲಾತಿ ಸಹ ಸುಮಾರು ಶೇಕಡ 95% ಅಷ್ಟು ಇದೆ. ವಿಶೇಷವಾಗಿ ನಮ್ಮ CRAR ಅಂದರೆ ಕ್ಯಾಪಿಟಲ್ ರಿಸ್ಕ್ ಎವರೇಜ್ ರೇಷ್ಯೋ ಇದು ಶೇಕಡ 15.9% ಅಷ್ಟು ಇದೆ. 15.95% ಬಹುಶಃ ಯಾವ ಬ್ಯಾಂಕ್ ಶೇಕಡ 9%ಗಿಂತ ಮೇಲಿದೆ, 10%ಗೆ ಮೇಲಿದೆ, ಅದೊಂದು ಅತ್ಯುತ್ತಮ ಬ್ಯಾಂಕ್ ಅಂತ. ಇವತ್ತು 15.95% ಅಂದರೆ ಆ ಒಂದು CRAR ನಾವು ರೀಚ್ ಆದ ಕಾರಣ ಸರ್ಕಾರ ಸಹ ನಮ್ಮಲ್ಲಿ ಯಾವುದಕ್ಕೂ ಕೈ ಹಾಕುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಬ್ಯಾಂಕ್ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇವತ್ತು 10 ನಾವು ಯೋಜನೆಗಳನ್ನು ಹಿಂದಿನಿಂದಲೂ ಹಮ್ಮಿಕೊಂಡಿದ್ದೇವೆ. ಈಗ ಜನಸ್ನೇಹಿಯಾದಂತಹ ಬೇರೆ ಬೇರೆ ಯೋಜನೆಗಳನ್ನ ಬ್ಯಾಂಕಿನ ಮೂಲಕ ನೀವು ಅನುಷ್ಠಾನ ಮಾಡ್ತಾ ಇದ್ರಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರಿಗೆ ಅನುಕೂಲವಾಗುವಂತಹ ಒಂದು ಸೇವೆಗಳನ್ನು ಕೂಡ ನೀವು ಒದಗಿಸ್ತಾ ಇದ್ದಾರೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸರ್ಕಾರದ 0% ಇಂಟ್ರೆಸ್ಟ್ ಸಾಲವನ್ನು ನಾವು ಎಲ್ಲ ರೈತರಿಗೆ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ನಾವು ರೈತರಿಗೆ ರೈತರ ಪಿಂಚಣಿ ಯೋಜನೆ, ಬಹುಶಃ ಇದು ಕರ್ನಾಟಕದಲ್ಲಿ ಈ ಯೋಜನೆ ಇಲ್ಲ. ನಾವು 60 ವರ್ಷಗಳು ದಾಟಿದ ರೈತರು ವರ್ಷಕ್ಕೆ 12,000 ರೂಪಾಯಿ ಕಟ್ಟಿದರೆ 5 ವರ್ಷ ನಂತರ ಪ್ರತಿ ವರ್ಷ ಅವರಿಗೆ 11,000 ಅಂದರೆ ತಿಂಗಳಿಗೆ 1,000 ವರ್ಷಕ್ಕೆ 12,000 ಅಂತ ಅವರಿಗೆ ನಾವು ಪಾವತಿಸಿದ್ದೇವೆ. ಆಕಸ್ಮಿಕವಾಗಿ ಅವರು ಮೃತಪಟ್ಟರೆ ಅದರ ಅಸಲನ್ನು ಸಹ ನಾವು ಅವರಿಗೆ ಹಿಂತಿರುಗಿಸುತ್ತೇವೆ. ಇದು ಬಹುಶಃ ವಿಶೇಷವಾದ ಒಂದು ರೈತರಿಗೆ ಇರುವ ಒಂದು ಪಿಂಚಣಿ ಯೋಜನೆ. ಅದಲ್ಲದೆ ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ ಇದಕ್ಕೆ ನಾವು 0% ಅಲ್ಲಿ ಸಾಲ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ರೈತರಿಗೆ ವಿಶೇಷವಾಗಿ ರೈತರಿಗೆ ತರಕಾರಿ ಮಾರುಕಟ್ಟೆಯನ್ನು ನಾವು ಇಲ್ಲಿ ಸ್ಥಾಪಿಸಿದ್ದೇವೆ. ಅಲ್ಲಿ ಊರಿನ ತರಕಾರಿಯನ್ನು ಅವರು ಇಲ್ಲಿ ಬಂದು ನೇರವಾಗಿ ಮಾರಾಟ ಮಾಡಬಹುದು. ಅದಕ್ಕೆ ಯಾವುದೇ ನಾವು ಬಾಡಿಗೆ ಅಥವಾ ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ರೈತರಿಗೆ ನಾವು ಆರೋಗ್ಯ ಅಲ್ಲ, ಎಲ್ಲರಿಗೂ ಒಂದು ಕಲ್ಪವೃಕ್ಷಾ ಆರೋಗ್ಯ ವಿಮಾ ಯೋಜನೆ. ಬಹುಶಃ ಇದು ಭಾರತದಲ್ಲಿ ಈ ಯೋಜನೆ ಇಲ್ಲ. ನಾವು ಒಬ್ಬ ನಮ್ಮ ಸದಸ್ಯ 1,000 ರೂಪಾಯಿ ಪಾವತಿ ಮಾಡಿದರೆ ಅವರಿಗೆ 2 ಲಕ್ಷದಷ್ಟು ನಾವು ಅವರಿಗೆ ವಿಮೆಯನ್ನು ನಾವು ಅದನ್ನು ಕವರ್ ಮಾಡ್ತಾ ಇದ್ದೇವೆ. ಇವತ್ತು ನಾವು ಕೇವಲ 1 ಲಕ್ಷ ಮಾತ್ರ ಇಷ್ಟವರೆಗೆ ನಾವು ತಗೊಂಡದ್ದು, ಅದನ್ನು ಏರಿಸಬೇಕಾ ಬೇಗ ಅಂತ ಇನ್ನೂ ಸಹ ನಿರ್ಣಯ ಮಾಡಲಿಲ್ಲ. ಸುಮಾರು ಆ ಯೋಜನೆಯಲ್ಲಿ ಹಿಂದೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಯಶಸ್ವಿನಿ ವಿಮಾ ಯೋಜನೆ ಅಂತ ಜಾರಿಗಿತ್ತು ಕರ್ನಾಟಕ ಸರ್ಕಾರ, ಮತ್ತೆ ಅದನ್ನು ರದ್ದು ಮಾಡಿತು. ಆ ಯೋಜನೆಯ ಹಾಗೆ ಅದರಲ್ಲಿ ನಿಗದಿಪಡಿಸಿದ ಘಟಕದ ವೆಚ್ಚ ಪ್ರಕಾರ ಕಾಯಿಲೆಗಳಿಗೆ ನಾವು ಹಣವನ್ನು ಪಾವತಿಸಿದ್ದೇವೆ. ನಾವು ಸುಮಾರು 45 ಲಕ್ಷ ರೂಪಾಯಿಗಿಂತಲೂ ಇವತ್ತು ಆ ಯೋಜನೆಯಲ್ಲಿ ನಮ್ಮ ಫಲಾನುಭವಿಗಳಿಗೆ ನಾವು ಹಣವನ್ನು ಪಾವತಿ ಮಾಡಿದ್ದೇವೆ. ಇದೊಂದು ವಿಶಿಷ್ಟ ಯೋಜನೆ. ಹಾಗೆ ಬ್ಯಾಂಕಿನಲ್ಲಿ ವಿಶೇಷವಾಗಿ ಕ್ಯಾನ್ಸರ್, ಹಾರ್ಟ್ ಪೇಷಂಟ್, ಕಿಡ್ನಿ ಇವರಿಗೆ ಸಹ ಚಿಕಿತ್ಸೆಗೆ ನಾವು 15,000 ರೂಪಾಯಿಯಷ್ಟು ನೆರವು ನೀಡುತ್ತೇವೆ. ಮರಣ ನಿಧಿಯಲ್ಲಿ ಸುಮಾರು 12,000 ರೂಪಾಯಿಯಷ್ಟು ನಾವು ಮರಣ ನಿಧಿಯಿಂದ ಕೊಡ್ತಾ ಇದ್ದೇವೆ. ಶತಮಾನೋತ್ಸವದ ಅಂಗವಾಗಿ ನಾವು ಡಯಾಲಿಸಿಸ್ ಮೆಷಿನ್, 2 ಡಯಾಲಿಸಿಸ್ ಮೆಷಿನ್, ಒಂದು ವೆಂಟಿಲೇಟರನ್ನು ನಾವು ಆಳ್ವಾಸ್ ಸೆಂಟರ್ ಮೂಡಬಿದ್ರಿಗೆ ನಾವು ನೀಡಿದ್ದೇವೆ. ನಮ್ಮ ಸದಸ್ಯರಿಗೆ ಅದರಲ್ಲಿ ಕನ್ಸೆಷನ್ ರೇಟ್ ನಲ್ಲಿ ಯಾರೆಲ್ಲ ಸದಸ್ಯರಾಗಿದೆ ನಮ್ಮ ಗುರುತು ಚೀಟಿ ತಗೊಂಡ್ರೆ ಅವರಿಗೆ ಕನ್ಸೆಷನ್ ರೇಟ್ನಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಅದಲ್ಲದೆ ರೈತರಿಗೆ ಪ್ರತಿ ವರ್ಷ ಸಹ ಕೃಷಿ ಋಷಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಕೃಷಿ ಋಷಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಸಹ ನಾವು ವಿಶೇಷವಾಗಿ ಅವರಿಗೆ ಹಲಸು, ಮಾವು, ಚಿಕ್ಕು ಮುಂತಾದ ಗಿಡಗಳನ್ನು ವಿತರಿಸುತ್ತೇವೆ ಹಾಗೂ ಅವರಿಗೆ ಮಾಹಿತಿಯನ್ನು ನಾವು ಕೊಡಿಸ್ತೇವೆ. ಇದರ ಜೊತೆಯಲ್ಲಿ ಮಳೆ ಕೊಯ್ಲು ಯೋಜನೆ, ಸುಮಾರು ಯಾರೆಲ್ಲ ಮಳೆ ಕೊಯ್ಲು ಯೋಜನೆಯನ್ನು ಅಳವಡಿಸುತ್ತೇವೆ ಅವರಿಗೆ 5,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೇವೆ. ಬೇರೆ ಯೋಜನೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ನಾವು ಬ್ಯಾಂಕಿನ ನೌಕರರ ಬಗ್ಗೆ ಸಹ ಬಹಳಷ್ಟು ಕಾಳಜಿ ವಹಿಸಿಕೊಂಡಿದ್ದೇವೆ. ಬಹುಶಃ ಇವತ್ತು ಕರ್ನಾಟಕದಲ್ಲಿ ಬ್ಯಾಂಕಿನ ನೌಕರರಿಗೆ ಪಿಂಚಣಿ ಯೋಜನೆ ಇಲ್ಲ. ಆದರೆ ನಮ್ಮ ಬ್ಯಾಂಕಿನಲ್ಲಿ ನಿವೃತ್ತ ಬಳಿಕ ಸಹ ಸರ್ಕಾರಿ ನೌಕರರಂತೆ ನಿವೃತ್ತಿ ವೇತನ ಪಡೆಯುವ ಬಗ್ಗೆ ಚಿಂತನೆ ನಡೆಸಿ ಭಾರತೀಯ ಜೀವ ವಿಮಾ ನಿಗಮದೊಂದಿಗೆ ಸಹಕಾರದೊಂದಿಗೆ ನಾವು ಒಪ್ಪಂದ ಮಾಡಿ ಪ್ರತಿಯೊಬ್ಬರು ರಿಟೈರ್ಮೆಂಟ್ ಆದರೂ ಸಹ ಅವರಿಗೊಂದು ಪಿಂಚಣಿ ಯೋಜನೆ ಸೌಲಭ್ಯ ನಾವು ಒದಗಿಸಿಕೊಟ್ಟಿದ್ದೇವೆ. ಹಾಗೆ ಸೋಲಾರ್ ಲೈಟಿನ ಬಗ್ಗೆ ಸಹ 5% ರಿಯಾಯಿತಿ ಬಡ್ಡಿಯಲ್ಲಿ ನಾವು ಇವತ್ತು ಸೋಲಾರ್ ಲೈಟ್ ಯಾರೆಲ್ಲ ಅಳವಡಿಸುತ್ತೇವೆ ಅಥವಾ ವಾಟರ್ ಹೀಟ್ ಯಾರೆಲ್ಲ ಅಳವಡಿಸುತ್ತೇವೆ ಅವರಿಗೆ 5%ನಲ್ಲಿ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಕೊರೋನಾ 2 ವರ್ಷಗಳಿಂದ ನಮಗೆ ಕೊರೋನಾದಿಂದ ಬಹಳಷ್ಟು ನಮ್ಮ ಗ್ರಾಹಕರಿಗೆ ತೊಂದರೆ ಆಗಿದೆ. ನಾವು ಅದಕ್ಕೆ ಒಂದು ಬಹಳ ಸ್ಪಷ್ಟ ಒಂದು ನಿರ್ಧಾರ ತಗೊಂಡೆವು ನಮ್ಮ ಆಡಳಿತ ಮಂಡಳಿ. ಇವತ್ತು ಫಿಕ್ಸೆಡ್ ಡೆಪಾಸಿಟಿನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ನಾವು ಕಡಿಮೆ ಮಾಡದೆ ಸಾಲದ ಮೇಲಿನ ಬಡ್ಡಿಯನ್ನು 16% ಇದ್ದದ್ದು 15%, 15%, 16%, 16%, 13%, 11%, 12%, 10% ಅಷ್ಟು ನಾವು ಸಾಲದ ಬಡ್ಡಿ ದರವನ್ನು ಕೆಳಗಿಳಿಸಿದ್ದೇವೆ. ಬಹುಶಃ ಅದು 16-17 ಇವತ್ತು ಬಹುಶಃ 13%ಗಿಂತ ಹೆಚ್ಚು ನಾವು ಬಡ್ಡಿ ದರವನ್ನು ಹಾಕೋದೇ ಇಲ್ಲ. ಆದರೆ FD ಡಿಪಾಸಿಟ್ನವರಿಗೆ ನಾವು ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಿಲ್ಲ. ಇದು ನಮ್ಮಲ್ಲಿ ನಮ್ಮ ವಿಶೇಷತೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಈ ಸಹಕಾರ ಸಪ್ತಾಹ ನವೆಂಬರ್ 14 ನಂತರ ಒಂದು ವಾರದ ಕಾಲ ಇದನ್ನು ವಿಶಿಷ್ಟವಾಗಿ MCS ಬ್ಯಾಂಕ್ ಆಯೋಜಿಸುತ್ತಾ ಬಂದಿದೆ, ಇದರ ಒಂದು ವಿಶೇಷತೆ ಬಗ್ಗೆ ಹೇಳಿ. ಕಳೆದ 2 ವರ್ಷಗಳಿಂದ ನಮಗೆ ಸಹಕಾರ ಸಪ್ತಾಹ ಮಾಡಲಿಕ್ಕೆ ಆಗಲಿಲ್ಲ ಕೊರೋನಾದಿಂದ. ಬಹುಶಃ ನಾವು 7 ದಿವಸದ ಪ್ರತಿ 7 ದಿವಸ ಸಹಕಾರ ಸಪ್ತಾಹವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಿಸಿದ್ದೇವೆ. ವಿಶೇಷವಾಗಿ ನಾವು ಅತಿಥಿಗಳಾಗಿ ವಿವಿಧ ಕ್ಷೇತ್ರದ ಅತಿಥಿಗಳನ್ನಾಗಿ ನಾವು ಕರಿತೇವೆ. ಒಂದು ದಿವಸ ಕಾನೂನು ಇರ್ಬೋದು ಅಥವಾ ವೈದ್ಯಕೀಯ ಇರ್ಬೋದು, ಕೃಷಿ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ನವರು ಇರ್ಬೋದು. ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಜನರನ್ನು ಕರೆದು ಜನರಿಗೆ ಮಾಹಿತಿಯನ್ನು ಕೊಡ್ತೇವೆ, ಬಹಳ ಅರ್ಥಪೂರ್ಣವಾಗಿ ಕೊಡ್ತೇವೆ. ಅದಲ್ಲದೆ ರೈತರಿಗೆ ನಾವು ಸನ್ಮಾನ ಮಾಡ್ತೇವೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ, ಅಂಗವಿಕಲರಿಗೆ ವಿಶೇಷವಾದ ವೇತನ ನಾವು ಸೌಲಭ್ಯ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ ಸಾಮಾನ್ಯವಾಗಿ ಈಗ ಜೂನ್ ಜುಲೈ ತಿಂಗಳು ಅಂತಂದ್ರೆ ಬಹುಶಃ ಗಿಡವನ್ನು ನಾಟಿ ಮಾಡುವಂತಹ ಒಂದು ಸಂದರ್ಭ, ಅರಣ್ಯ ಇಲಾಖೆಯ ಒಂದು ಸಹಯೋಗದಲ್ಲಿ ಇಂಥ ಒಂದು ಆಚರಣೆಯನ್ನು ಕೂಡ ನೀವು MCS ಬ್ಯಾಂಕ್ ವತಿಯಿಂದ ನೀವು ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಪ್ರತಿ ವರ್ಷ ಸಹ ನಾವು ಕೃಷಿ ವಿಚಾರ ವಿನಿಮಯ ಕೇಂದ್ರ ಮೂಡಬಿದ್ರಿ, ನಮ್ಮ ಬ್ಯಾಂಕ್ ಮತ್ತು ಅರಣ್ಯ ಇಲಾಖೆ ಸರ್ಕಾರದ ಸವಲತ್ತುಗಳನ್ನು ನಾವು ಇಲ್ಲಿ ಪ್ರತಿ ವರ್ಷ ಸಹ ಎಲ್ಲ ರೈತರಿಗೆ ಮತ್ತು ಆಸುಪಾಸಿನ ಜನರಿಗೆ ನಾವು ಕೊಡ್ತಿದ್ದೇವೆ. ನಮ್ಮ ಉದ್ದೇಶ ಏನಂದರೆ ಪ್ರತಿ ಮನೆಯಲ್ಲೂ ಸಹ ಗಿಡ ಬೆಳಿಬೇಕು, ಕೃಷಿಗೆ ನಾವು ಬಹಳಷ್ಟು ಒತ್ತು ಕೊಡ್ತಿದ್ದೇವೆ. ಅದರ ಜೊತೆಯಲ್ಲಿ ಪರಿಸರವನ್ನು ರಕ್ಷಿಸುವ ಒಂದು ವಿಶೇಷ ಯೋಜನೆ ನಮ್ಮ ಬ್ಯಾಂಕ್ ಹಮ್ಮಿಕೊಂಡಿದೆ. ಇದಲ್ಲದೆ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೂ ಸಹ ನಾವು ಈ ಒಂದು ಪ್ರತಿ ವರ್ಷ ಸಹ ಈ ಸಸಿಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರ ಇಡ್ತೇವೆ, ನಾವು ಕೃಷಿಯಲ್ಲಿ ಒಂದು ಗಿಡವನ್ನು ಗುರುತಿಸುವಂತಹ ಕಾರ್ಯಕ್ರಮ ಮತ್ತು ಗಿಡಗಳ ಹೆಸರನ್ನು ಹೇಳುವಂತಹ ಕಾರ್ಯಕ್ರಮ. ಬಹಳಷ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈಗ ಭಾಗವಹಿಸಿ ಆ ಗಿಡಗಳ ಪರಿಚಯ ಅವರಿಗೆ ಆಗ್ತಾ ಇದೆ. ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನೀವು ಪ್ರೋತ್ಸಾಹವನ್ನು ನೀಡ್ತಾ ಇದ್ರಿ, ಈ ಬಗ್ಗೆ. ನಮ್ಮಲ್ಲಿ ಸಪ್ತಾಹ ದಿವಸ 7 ದಿವಸ ಸಹ ಸಾಂಸ್ಕೃತಿಕ ಚಟುವಟಿಕೆ ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಬೇರೆ ಬೇರೆ ವಾದ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಒಂದೊಂದು ದಿವಸ ಒಂದೊಂದು ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಜನರಿಗೆ ಇದರಿಂದ ಆ ಒಂದು ಮನೋರಂಜನೆ ಸಹ ಆಗ್ತದೆ, ಒಂದು ನಮ್ಮ ಬ್ಯಾಂಕಿನ ಮೇಲೆ ವಿಶ್ವಾಸ ಸಹ ಇದರಿಂದ ಹೆಚ್ಚಾಗ್ತದೆ ಅಂತ ಹೇಳಿಕೆ ನಾನು ಇಚ್ಛಪಡ್ತಿದ್ದೇನೆ. ಈಗ ಸಾಮಾನ್ಯವಾಗಿ ಈಗ ರೈತರಲ್ಲಿಯೂ ಅಥವಾ ಇಲ್ಲಿಂದ ಗ್ರಾಹಕರಿಗೆಯೂ ಕೂಡ ಬೇರೆ ಬೇರೆ ನೀವು ಸವಲತ್ತುಗಳನ್ನು ಒದಗಿಸ್ತಾ ಇದ್ರಿ, ಅವರಿಗೆ ಏನೋ ಒಂದು ಕಷ್ಟ ಬಂತು, ಅದನ್ನು ಮರುಪಾವತಿ ಮಾಡಲಿಕ್ಕೆ ಎಲ್ಲ ಸಮಸ್ಯೆ ಆಯಿತು ಅಂತಂದರೆ ಇದನ್ನ ಒಂದು ಈ ಸಾಲವನ್ನ ಮರುಹೊಂದಾಣಿಕೆ ಮಾಡುವಂತಹದ್ದೆಲ್ಲ ಹೇಗೆ? ನಾವು ಅದಕ್ಕೋಸ್ಕರ ಇವತ್ತು ಬಡ್ಡಿ ದರವನ್ನು ನಾವು ಬಹಳಷ್ಟು ಇಳಿಸಿದ್ದೇವೆ. ಈ ಬಡ್ಡಿ ದರ ಇಳಿಸಿದ ಕಾರಣ ಅವರಿಗೆ ಹೊಸ ಸಾಲವನ್ನು ತೆಗೆದುಕೊಂಡು ರಿನಿವಲ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಯಾವುದೆಲ್ಲ ಇವತ್ತು 15-16% ಹಿಂದಿನ ಬಡ್ಡಿ ದರ ಇದೆ, ಇವತ್ತು ಅದನ್ನು ನವೀಕರಣ ಮಾಡಿದೆ, ಅವರಿಗೆ 11% ಹಿಂದೆ ಬಡ್ಡಿ ದರ ಚಾಲ್ತಿ ಆಗ್ತಾ ಇದೆ. ಇದರಿಂದ ಬಹಳಷ್ಟು ಜನರು ಬಂದು ನವೀಕರಣ ಮಾಡಿ ಹೊಸ ಬಡ್ಡಿ ದರಕ್ಕೆ ಅವರು ದರದ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಈ ಗೃಹ ಸಾಲ, ವಾಹನ ಸಾಲ ಅಂತ ವ್ಯವಸ್ಥೆ ಉಂಟು? ನಮ್ಮಲ್ಲಿ ಗೃಹ ಸಾಲ ಕೊಡ್ತೇವೆ, ವಾಹನ ಸಾಲ ಕೊಡ್ತೇವೆ, ಅದಲ್ಲದೆ ಅಡಮಾನ ಸಾಲ ಕೊಡ್ತೇವೆ. ವಿಶೇಷವಾಗಿ ನಾವು ಬಹಳ ಕಡಿಮೆ ದರದಲ್ಲಿ ಇವತ್ತು ಚಿನ್ನದ ಸಾಲವನ್ನು ಕೊಡ್ತಿದ್ದೇವೆ. ಬಹುಶಃ ಮೂಡುಬಿದ್ರಿಯಲ್ಲಿ ಅತಿ ಹೆಚ್ಚು ಚಿನ್ನದ ಸಾಲ ಕೊಡುವಂತಹ ಬ್ಯಾಂಕ್ ಇದ್ರೆ ಅದು ಮೂಡುಬಿದ್ರಿ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್. ಸ್ವ ಉದ್ಯೋಗಿಗಳಿಗೆ ಪ್ರೋತ್ಸಾಹಕ್ಕೆ ಏನು ಯೋಜನೆ ಇದೆ? ನಮ್ಮಲ್ಲಿ ಸ್ವಂತ ಉದ್ಯೋಗ ಮಾಡಿದವರಿಗೆ ನಮ್ಮಲ್ಲಿ ODI ಫೆಸಿಲಿಟೀಸ್ ಕೊಡ್ತೇವೆ. ನಾವು 2 ಲಕ್ಷದಷ್ಟು ಪ್ರತಿಯೊಬ್ಬರಿಗೆ ಸಹ ಸ್ವಂತ ಉದ್ಯೋಗ ಮಾಡಿದ್ರೆ ODI ಫೆಸಿಲಿಟೀಸ್ ನಾವು ಬೇರೆ ಬ್ಯಾಂಕಿನ ಹೇಗೆ ಕೊಡ್ತೇವೆ ಹಾಗೆ ನಾವು ಕೊಡ್ತೇವೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಅವರು ಅವರಿಗೆ ಸರಿಯಾದ ದಾಖಲೆಯನ್ನು ಕೊಟ್ಟುಕೊಟ್ಟಿದ್ರೆ ವ್ಯಾಪಾರಕ್ಕೂ ನಾವು ಅವರಿಗೆ ಹಣ ಕೊಡ್ತೇವೆ. 2015-16 ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿಂದ ನಾವು ಮೂಡುಬಿದ್ರಿಗೆ ಕೋಆಪರೇಟಿವ್ ಸೊಸೈಟಿ ಪ್ರಥಮ ಬಹುಮಾನವನ್ನು ನಾವು ಗಳಿಸಿದ್ದೇವೆ. ಅತ್ಯುತ್ತಮ ಬ್ಯಾಂಕ್, ಅತ್ಯುತ್ತಮ ಸಾಧನ ಪ್ರಶಸ್ತಿ ನಮ್ಮ ಪಾಲಿಗೆ ಬಂದಿದೆ. ಈಗ ಒಂದು ಬ್ಯಾಂಕ್ ಯಶಸ್ವಿ ಆಗಬೇಕಿದ್ರೆ ಗ್ರಾಹಕರ ಒಂದು ಪಾತ್ರ ಏನು, ಅವರ ಒಂದು ಪಾಲ್ಗೊಳ್ಳುವಿಕೆ ಹೇಗಿರಬೇಕು ಅಂತ? ವಿಶೇಷವಾಗಿ ನಮಗೆ 106 ವರ್ಷದ ಇತಿಹಾಸ ಇರುವ ಬ್ಯಾಂಕ್, ಬಹುಶಃ ಮೂಡುಬಿದ್ರೆ ಜನರಿಂದಲೇ ನಿರ್ಮಿಸಿದಂತಹ ಬ್ಯಾಂಕ್. ಈಗ ಬ್ಯಾಂಕಿನ ಬಗ್ಗೆ ಬಹಳಷ್ಟು ಅಭಿಮಾನ ಇರಬೇಕು. ಇವತ್ತು ಬಹಳಷ್ಟು ಇವರು ನ್ಯಾಷನಲೈಸ್ ಬ್ಯಾಂಕ್ ಮೂಡುಬಿದ್ರೆಯಲ್ಲಿ ಇದೆ. ಆದರೂ ನಾವು ಕೊಟ್ಟಷ್ಟು ಫಾಸ್ಟೆಸ್ಟ್ ಲೋನ್ ಬಹುಶಃ 1 ವಾರದೊಳಗೆ ನಾವು ಡಿಸ್ಪೋಸ್ ಮಾಡ್ತೇವೆ. ಯಾವುದೇ ಫೈಲ್ ಬಂದರೂ 1 ವಾರದೊಳಗೆ ಹೆಚ್ಚಿನವರಿಗೆ ಸಾಲವನ್ನು ಕೊಡ್ತಿದ್ದೇವೆ. ನಾವು ಮತ್ತೆ ಇತರ ಬ್ಯಾಂಕಿನಾಗಿ ಬಡ್ಡಿ ಮೇಲೆ ಬಡ್ಡಿ ನಾವು ಹಾಕೋದಿಲ್ಲ. ಇವತ್ತು ಬಂಗಾರದ ವಿಷಯ ಇರ್ಬೋದು, ಬಂಗಾರ ಅಡವಿನ ವಿಷಯ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಅದು ಹೇಗೆ ಹಾಕ್ತಾರೆ ಬಡ್ಡಿ ಅಂತ. ಕೆಲವರು ತಿಂಗಳು ತಿಂಗಳು ಕ್ರೆಡಿಟ್ ಮಾಡ್ತಾರೆ, ನಾವು ಹಾಗೇನು ಮಾಡೋದಿಲ್ಲ. ನಾವು ವರ್ಷಕ್ಕೊಂದ್ಸರಿ ಮಾತ್ರ ಅದಕ್ಕೆ ಬಡ್ಡಿ ಹಾಕಿ ಬಹಳ ರೀಸನೇಬಲ್ ರೇಟ್ನಲ್ಲಿ ಅವರಿಗೆ ಆ ಸಾಲವನ್ನು ಬಹಳ ಕ್ಲಪ್ತ ಸಮಯದಲ್ಲಿ ವಿತರಣೆ ಮಾಡ್ತೇವೆ. ಬಹುಶಃ ನಮ್ಮಲ್ಲಿ ನಮ್ಮ ಬ್ಯಾಂಕಿನ ನೌಕರರು ಯಾವಾಗಲೂ ವಾಚ್ ನೋಡಿ ಕೆಲಸ ಮಾಡೋದಿಲ್ಲ, ಗಡಿಯಾರ ನೋಡಿ ಕೆಲಸ ಮಾಡೋದಿಲ್ಲ. ಅದು ಎಷ್ಟು ಅಂತ ಸಣ್ಣ ಕೆಲಸವನ್ನು ಸಂಪೂರ್ಣವಾಗಿ ಆದ ಮೇಲೆ ಅವರು ಕುರ್ಚಿಯಿಂದ ಮೇಲೆ ಹೋಗುದು. ಬಹುಶಃ ನಾವು 9:30 ಗಂಟೆಗೆ ನಮ್ಮ ಬ್ಯಾಂಕ್ ಪ್ರಾರಂಭವಾದರೆ ಸುಮಾರು 6:30 ಸಂಜೆಯವರೆಗೆ ನಾವು ಕೆಲಸ ಮಾಡ್ತಿದ್ದೇವೆ. ಮಧ್ಯಾಹ್ನ ಕೇವಲ 1/2 ಗಂಟೆ ಬಿಡುವು ನಮ್ಮಲ್ಲಿ ಇರ್ತೇವೆ. ಯಾರು ಎಷ್ಟು ಹೊತ್ತು ಬಂದರೂ ನಾವು ಗ್ರಾಹಕರಿಗೆ ಬಹಳ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಇ ಬ್ಯಾಂಕಿಂಗ್ ಆಗ್ಬೋದು ಅಥವಾ ಒಂದು ಡಿಜಿಟಲ್ ಬ್ಯಾಂಕಿಂಗ್ ಆಗ್ಬೋದು, ಈ ವ್ಯವಸ್ಥೆ ಎಲ್ಲ ಕಡೆ ಕೂಡ ಬರ್ತಾ ಇದೆ. ನಿಮ್ಮ MCS ಬ್ಯಾಂಕ್ನಲ್ಲಿ ಇದರ ಒಂದು ಅನುಷ್ಠಾನ ಹೇಗಾಗ್ತಾ ಇದೆ? ನಮ್ಮಲ್ಲಿ ಈಗ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕಂಪ್ಯೂಟರೈಸ್ ಆಗಿದೆ, ಆಲ್ಮೋಸ್ಟ್ ಕಂಪ್ಯೂಟರೈಸ್ ಆಗಿದೆ. ಇನ್ನೂ ಸಹ ಇದಕ್ಕೆ ನಾವು ಹೊಸ ಸಾಫ್ಟ್ವೇರ್ ಅಳವಡಿಸಿ ಇನ್ನೂ ಸಹ ಇದನ್ನು ಮೇಲ್ದರ್ಜೆಗೆ ತರುವಂತೆ ನಾವು ವಿಶೇಷವಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ATM ವ್ಯವಸ್ಥೆ ಏನಾದರೂ ಉಂಟು? ATM ವ್ಯವಸ್ಥೆ ನಾವು ಮಾಡಲಿಲ್ಲ ಇಷ್ಟುವರೆಗೆ. ಹೌದು, ಬಹಳ ಸಂತೋಷ ಬಾಹುಬಲಿ ಪ್ರಸಾದ್ ಅವರೇ. MCS ಬ್ಯಾಂಕ್ ಕಳೆದ 106 ವರ್ಷಗಳಿಂದ ಜನಸೇವೆಯನ್ನ ಮಾಡಿಕೊಂಡು ಬಂದಿದೆ, ಬೇರೆ ಬೇರೆ ಯೋಜನೆಗಳನ್ನ ಜನಸ್ನೇಹಿಯಾಗಿ ಹಮ್ಮಿಕೊಂಡು ಬಂದಿದೆ. ಅನುಭವವನ್ನ ನಮ್ಮ ಕೇಳೂರು ಜೊತೆಗೆ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಮಂಗಳೂರಿಗೆ ನನ್ನ ನಮ್ರ ಧನ್ಯವಾದಗಳು. MCS ಬ್ಯಾಂಕ್ ಮೂಡುಬಿದ್ರೆಯ ಕಾರ್ಯಚಟುವಟಿಕೆಗಳ ಕುರಿತು ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಬಾಹುಬಲಿ ಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀನೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ ಹಿಡಿದ್ಯೋ ರಾಮನ ಚರಣ ನೀನೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಪರ್ವತವ ನೀನಂಜದೆ ತಂದ್ಯೋ ದೇವಾ ಸಂಜೀವನ ಪರ್ವತವ ನೀನಂಜದೆ ತಂದ್ಯೋ ದೇವಾ ಅಂಜನೆ ಸುತ ಸದಾ ಕಾವ ಅಂಜನೆ ಸುತ ಸದಾ ಕಾವ ಹೃತ್ಕಂಜವಾಸ ಸರ್ವ ಜೀವ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ ಹಿಡಿದ್ಯೋ ರಾಮನ ಚರಣ ನೀನೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಏಕಾದಶಿಯ ರುದ್ರ ನೀ ಒಯ್ತ್ಯೋ ರಾಮರ ಮುದ್ರ ಏಕಾದಶಿಯ ರುದ್ರ ನೀ ಒಯ್ತ್ಯೋ ರಾಮರ ಮುದ್ರ ಸಕಲ ವಿದ್ಯಾ ಸಮುದ್ರ ಸಕಲ ವಿದ್ಯಾ ಸಮುದ್ರ ನೀನೌದೌದೋ ಬಲಭದ್ರ